ತವ ಕಥಾಮೃತಂ ತತ್ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಕಾಳಿ ಹಿಮಾಲಯದ ಪ್ರಸಾದ ಸ್ವೀಕರಿಸಿದ ನಂತರ ಈಗ ವಿಶ್ರಮಿಸಿಕೊಳ್ತಾ ಇದ್ದಾರೆ. ರಾಮಚಂದ್ರ ದತ್ತ, ಗಿರೀಂದ್ರ ಹಾಗೂ ಇನ್ನೂ ಕೆಲವು ಮಂದಿ ಭಕ್ತರು ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಳ್ತಾ ಇದ್ದಾರೆ. ಕೇಶವಸೇನನ ನವವಿಧಾನದ ಸಂಬಂಧವಾಗಿ ಈಗ ಮಾತುಕತೆ ಆರಂಭವಾಗಿದೆ. ನವವಿಧಾನ ಅಂತಂದ್ರೆ ಬ್ರಾಹ್ಮಣ ಸಮಾಜದ ಇನ್ನೊಂದು ವಿಭಾಗ, ಅದು ವಿಭಜನೆಗೊಂಡ ಕತೆ ನಿಮ್ಗೆ ಅಲ್ಲಿ ಗೊತ್ತಿರಬಹುದು. ಅದು ಇನ್ನೊಂದು ವಿಭಾಗ, ಅದರ ಹೆಸರು ನವವಿಧಾನ ಅಂತ. ಪಂಚದತ್ತ ಶ್ರೀರಾಮ ಶ್ರೀ ಹೇಳ್ತಾನೆ, ಮಾಷೇರೇ ನವವಿಧಾನದಿಂದ ಉಪಕಾರ ಸ್ವಲ್ಪವಾದರೂ ಆಗಿದೆ ಅಂತ ನನಗೆ ತೋರಿ ಬರ್ತಾ ಇಲ್ಲ. ಕೇಶವ ಬಾಬುವಿನಲ್ಲಿ ಏನಾದರೂ ತತ್ವವಿದ್ದ ಪಕ್ಷದಲ್ಲಿ ಆತನ ಶಿಷ್ಯರ ಅವಸ್ಥೆ ಹೇಗ್ಯಾಕೆ ಆಗ್ತಿತ್ತು? ನನ್ನ ದೃಷ್ಟಿಯಲ್ಲಿ ಆತನೊಳಗೆ ಏನೂ ಇಲ್ಲ. ಇದು ಒಳಗೆ ಬರ್ಕರೆ ಚೋರು ಅಂದ್ರೆ ಮಡಕೆ ಚೋರು ಅಲ್ಲಾಡಿಸಿ ಕೊಠಡಿಗೆ ಬೀಗ ಹಾಕಿದ ಹಾಗೆ ಜನ ಮನಸ್ಸನ್ನು ಭಾವಿಸಿಕೊಳ್ತಾರೆ. ಒಳಗಡೆ ಕೊಠಡಿಯಲ್ಲಿ ಬೇಕಾದಷ್ಟು ಹಣ ಜನ ಜನ ಅಂತ ಶಬ್ದ ಮಾಡ್ತಾ ಇದೆ ಅಂತ, ಆದ್ರೆ ಒಳಗೆ ಇರೋದು ಮಾತ್ರ ಕೇವಲ ಮಡಕೆ ಚೋರು. ಹೊರಗಿನವರಿಗೆ ಒಳಗಿನ ಸಮಾಚಾರ ಸ್ವಲ್ಪ ಗೊತ್ತಿಲ್ಲ. ಹಾಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಸ್ವಲ್ಪವಾದರೂ ತತ್ವ ಇರಲೇಬೇಕು. ಇಲ್ಲದಿದ್ರೆ ಇಷ್ಟೊಂದು ಜನ ಕೇಶವ ಸೇನರನ್ನ ಗೌರವಿಸ್ತಾ ಇರಲ್ಲ ಯಾಕೆ? ಅದೇ ರೀತಿಯಾಗಿ ಶಿವನಾಥನನ್ನ ಗೌರವಿಸ್ತಾ ಇರಲ್ಲ ಯಾಕೆ? ಭಗವಂತನ ಇಚ್ಛೆ ಇಲ್ಲದೆ ಇತ್ತು ಅಂದ್ರೆ ಇದು ನಡೀತಾ ಇರಲಿಲ್ಲ. ಇಲ್ಲಿನ ಸ್ವಾರಸ್ಯವನ್ನು ನಾವು ಗಮನಿಸಬೇಕು ಏನು ಹೇಳಿದ್ರೆ, ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣರ ಅತ್ಯಂತ ಪರಮಭಕ್ತ. ಆತ ವೈಷ್ಣವ. ಈ ಕೇಶವ ಸಂಸ್ಥೆಯ ಇವನು ಕೂಡ ಶ್ರೀರಾಮಕೃಷ್ಣರ ಆರಾಧಕ. ಆದರೆ ಆತ ಬ್ರಾಹ್ಮ ಸಮಾಜದವನು, ನಿರಾಕಾರವಾಗಿ ಸಾಕಾರವನ್ನು ಒಪ್ತಾ ಇರಲಿಲ್ಲ. ಸಾಕಾರವನ್ನು ಒಪ್ಪದೇ ಹೋದರೂ ಕೂಡ ಆತನ ಒಂದು ವಿಶೇಷವಾದಂತಹ ಜ್ಞಾನಾಸಕ್ತಿ, ಆಧ್ಯಾತ್ಮಿಕ ಆಸಕ್ತಿ ಇತ್ತು. ಅದನ್ನು ಶ್ರೀರಾಮಕೃಷ್ಣರು ಗೊತ್ತಿದ್ದರಿಂದ ಮತ್ತೆ ಮತ್ತೆ ಅಲ್ಲಿ ಹೋಗ್ತಾ ಇದ್ರು. ಈ ರಾಮಚಂದ್ರ ದತ್ತ ಈಗ ಈ ತರ ಹೇಳ್ತಾ ಇದ್ದಾರಲ್ಲ, ಆ ಕೇಶವ ಸೇನಲ್ಲಿ ಏನು ಇಲ್ಲ, ಹೊರಗಡೆ ಮಡಿಕೂರನ್ನ ಚೀಲದಲ್ಲಿ ಹಾಕಿ ಜನ ಜನ ಸತ್ತು ಮಾಡ್ತಾ ಕೋಣೆ ಒಳಗೆ ಇಟ್ಕೊಂಡು ಹೊರಗಡೆ ಕೇಳುವವರಿಗೆ ಏನೋ ಹಣ ಇರುವವರ ಹಾಗೆ ಒಂದು ಭಾವನೆ ಕೊಡ್ತಾರಲ್ಲ, ಆ ರೀತಿಯಲ್ಲಿ ಇಂಥ ಏನೋ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ತಾನೊಬ್ಬ ಮಹಾಸತ್ವಪೂರ್ಣ ವ್ಯಕ್ತಿ ಅಂತ ಹಾಗೆ ತೋರಿಸ್ಕೊಳ್ತಾ ಇದ್ದಾನಷ್ಟೇ ಅಂತ ಹೇಳ್ತಾ ಇದ್ದಾನೆ. ಯಾವ ಕೇಶವಚಂದ್ರ ಸೇನನ್ನ ಸ್ವಯಂ ಶ್ರೀರಾಮಕೃಷ್ಣರು ಕಂಡು ಮಾತನಾಡಿ ಮತ್ತೆ ಮತ್ತೆ ಅಲ್ಲಿ ಹೋಗಿ ಒಂದ್ ವೇಳೆ ಅವರಿಗೆ ಏನಾದ್ರು ಕಾಯಿಲೆ ಬಂತು ಅಂದ್ರೂ ಕೂಡ ಜಗನ್ ಮಾತೆಗೆ ಸಕ್ಕರೆ ಮತ್ತು ಎಳನೀರು ಅರಕ್ಕೆ ಬಂದುಕೊಂಡು ಒಂದು ಬೇಗ ವಾಸಿಯಾಗುವ ಮಾಡತಕ್ಕಂತ ಕಳಕಳಿಯನ್ನು ವ್ಯಕ್ತಪಡಿಸಿದಂತ ಶ್ರೀರಾಮಕೃಷ್ಣರ ಮುಂದೆ ಅವರ ಶಿಷ್ಯನಾದ ಸಹ ಈ ರಾಮಚಂದ್ರ ದತ್ತ ಈ ರೀತಿ ಹೇಳ್ತಾ ಇದ್ದಾನೆ. ಎಲ್ಲರಿಗೆ ಹೇಳಬೇಕಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು, ರಾಮಚಂದ್ರ ದತ್ತ ಯಾತಕ್ಕಾದರೂ ಆತರ ಹೇಳಬೇಕಾಗಿತ್ತು. ಕೇಶವದೇನಕ್ಕೆ ಏನಲ್ಲ ಅಂದ್ರೂ ಅವನು ವಿಕ್ಟೋರಿಯಾ ರಾಣಿಯನ್ನ ಭೇಟಿಯಾಗಿ ತನ್ನಿಂದ ಅಲ್ಲೆಲ್ಲ ಭಾಷೆ ಕೊಟ್ಟು ಭಾರತಕ್ಕೆ ಒಳ್ಳೆ ಹೆಸರು ತನ್ನಿಂದ ಅವನ ಸುತ್ತಮುತ್ತ ಒಳ್ಳೆ ಹೆಸರಿದೆ. ಅವನಿಂದ ತನ್ನ ಮುಂದೆ ಕೆಲವು ದೋಷಗಳಾಗಿರ್ಬೋದು. ಏನಂತಂದ್ರೆ ತನ್ನ ಮಗಳನ್ನ ಒಬ್ಬ ರಾಜನಿಗೆ ಕೊಟ್ಬಿಟ್ಟು ರಾಜನ ಮಗನಿಗೆ ಕೊಟ್ಬಿಟ್ಟು ಮದುವೆ ಮಾಡಿ ಅಗಲವಾದಂತಹ ಜೀವನದ ಧೋರಣೆಯನ್ನು ಹೊತ್ತಂತ ವ್ರತವನ್ನು ಹೊತ್ತಂತ ಆ ಸಂಗಡಿಗಳಿಗೆ ಒಂದು ಬಗೆಯ ಬೇಸರ ಉಂಟು ಮಾಡಿದ್ದ. ಇವನು ಮಾತ್ರ ಒಳಗೆ ದೊಡ್ಡ ಉತ್ಸಾಹವಾದ ಮಾಡ್ತಾನೆ, ನಮ್ಗೆ ಮಾತ್ರ ಸರಳ ಜೀವನ ಬೋಧಿಸ್ತಾನೆ ಇತ್ಯಾದಿ. ಆದರೆ ಆತನಲ್ಲಿ ಪಟುಗಳಿಗೂ ಇದ್ರು ಸಾಮರ್ಥ್ಯ ಇದ್ರು ಅಂತ ಯಾರು ಒಳಗಡೆ ಸಾಧ್ಯವಿಲ್ಲ. ಅಥವಾ ಶ್ರೀರಾಮಕೃಷ್ಣರು ತಮ್ಮ ತನ್ನ ಕಡೆಗೆ ವಿಶೇಷವಾಗಿ ಗಮನ ಹರಿಸುವಂತೆ ಆಗಬೇಕು. ಆ ದೇಶವ ಸೇನಾಗಳನ್ನು ಬಿಡಿಸಬೇಕು ಅಂತ ನಾವು ದೃಷ್ಟಿಯಿಂದ ಇರ್ಬೋದೆ. ಇದನ್ನ ಬಗೆ ಬಗೆಯಾಗಿ ನಾವು ಆಲೋಚನೆ ಮಾಡಬಹುದಾಗುತ್ತೆ. ಇತರರ ಮೇಲೆ ಅಲ್ಲದ ಆರೋಪಣೆಯನ್ನ ಅಥವಾ ಆರೋಪಣೆ ಇದ್ರೂ ಕೂಡ ಅದನ್ನ ಈ ದೊಡ್ಡ ಅವತಾರ ಪುರುಷರಂತಹ ವ್ಯಕ್ತಿಯ ಮುಂದೆ ಆಡಬೇಕಾದ ಅವಶ್ಯಕತೆ ಏನಿತ್ತು? ಸುಮ್ಮನಿದ್ರೆ ಇವನೇನು ನಿಮ್ಮ ಗಂಟು ಖರ್ಚಾಗೋದೇನಿತ್ತು? ಆದ್ರೆ ಶ್ರೀರಾಮಕೃಷ್ಣ ಏನಂತಾ ಇದ್ದಾರೆ, ಸ್ವಲ್ಪವಾದರೂ ಸತ್ವ ಇರಲೇಬೇಕು. ಇಲ್ಲದಿದ್ರೆ ಇಷ್ಟೊಂದು ಜನ ಕೇಶವಚಂದ್ರನನ್ನ ಗೌರವಿಸ್ತಾ ಇದ್ದಾರಲ್ಲ ಯಾಕೆ ಅಂತ. ಹಲವಾರು ಜನ ಗೌರವಿಸಿದಂತಹ ವ್ಯಕ್ತಿಯಲ್ಲಿ ಏನಾದರೂ ಕಿಂಚಿತ್ ತತ್ವ ಇರಲೇಬೇಕು ಅಂತನ್ನುವ ಮಾತು ಶ್ರೀರಾಮಕೃಷ್ಣ ಒಂದು ಪ್ರಧಾನವಾದಂತಹ ಹೇಳಿಕೆ. ಹೀಗೆ ಅವರು ಹಲವಾರು ಸರ್ತಿ ಈ ಮಾತನ್ನು ಹೇಳಿದರು. ಅದಲ್ಲದೆ ಜೊತೆಗೆ ಇನ್ನೊಂದು ಮಾತು ಮಾಡ್ತಾ ಇದ್ದಾರೆ, ಅದೇ ಬ್ರಾಹ್ಮಣ ಮಾರ್ಗದ ಇನ್ನೊಂದು ವಿಭಾಗದಲ್ಲಿ ಶಿವರಾಮ ಶಾಸ್ತ್ರಿ ಇದ್ದಾರೆ. ಅವನು ಏನು ಕಡಿಮೆ ಏನಲ್ಲ, ಆದ್ರೆ ಅವನ ಬಳಿಗೆ ಜನ ಹೋಗ್ತಾ ಇರ್ಬಾರ ಜಾಸ್ತಿ. ಇದೇ ಉದಾಹರಣೆ ತಗೋ, ಕೇಶವಚಂದ್ರ ಸೇನಲ್ಲಿ ತತ್ವ ಇದೆ ಅಂತ ತಿಳ್ಕೊಳ್ಳಕ್ಕೆ ಇದನ್ನೇ ನೀನು ಉದಾಹರಣೆ ತಗೋ. ಭಗವಂತನ ಇಚ್ಛೆ ಇರದೇ ಇತ್ತು ಅಂತಂದ್ರೆ ಈ ಕೇಶವಚಂದ್ರ ಸೇನ ಬೆಳಿಗ್ಗೆ ಇಷ್ಟೊಂದು ಜನ ಹೋಗೋದು ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋದನ್ನ ಶ್ರೀರಾಮಕೃಷ್ಣರು ಆ ರಾಮಚಂದ್ರ ತಂತ್ರಿಗೆ ಹೇಳಿ ಮಂದಟ್ ಪಡ್ತಾ ಇದ್ದಾರೆ, ಜೊತೆ ಮುಂದುವರಿಸ್ತಾ ಇದ್ದಾರೆ ಬೇರೆ ಮಾತನ್ನ. ಆದ್ರೆ ಸಂಸಾರವನ್ನ ತ್ಯಜಿಸದ ಹೊರತು ಆಚಾರ್ಯನ ಕೆಲಸ ಸಾಧ್ಯವಾಗುವುದಿಲ್ಲ. ಜನರು ಆತನನ್ನ ಗೌರವಿಸುವುದಿಲ್ಲ. ಅವ್ರು ಹೇಳ್ತಾರೆ ಈತ ಸಂಸಾರಿ, ಕಾಮಕಾಂಚನವನ್ನ ರಹಸ್ಯವಾಗಿ ಅನುಭವಿಸ್ತಾ ಇದ್ದಾನೆ, ನಮಗೆ ಮಾತ್ರ ಹೇಳ್ತಾ ಇದ್ದಾನೆ ಭಗವಂತನೇ ಸತ್ಯ, ಸಂಸಾರ ಸ್ವಪ್ನವತ್ತು ಅನಿತ್ಯ ಅಂತ ಸರ್ವಸಂಗ ಪರಿತ್ಯಾಗಿ ಆಗದ ಹೊರತು ಆತನ ಮಾತನ್ನ ಎಲ್ಲರೂ ಅನುಮೋದಿಸೋದಿಲ್ಲ. ಕೆಲವು ಪ್ರಾಪಂಚಿಕರು ಆತನ ಅನುಯಾಯಿಗಳಾಗಬಹುದು. ಕೇಶವಚಂದ್ರ ಸೇನ ಸಂಸಾರಿಯಾಗಿದ್ದ, ಆದ್ರಿಂದ ಆತನ ಮನಸ್ಸು ಸಂಸಾರದ ಕಡೆಗೂ ಇತ್ತು. ಆತ ಸಂಸಾರದ ರಕ್ಷಣೆಯನ್ನ ನೋಡಿಕೊಳ್ಳಬೇಕಾದ್ದೇ. ಆದ್ರಿಂದೇ ಆತ ಅಷ್ಟೊಂದು ಉಪನ್ಯಾಸವನ್ನು ಕೊಟ್ಟು ತನ್ನ ಸಂಸಾರವನ್ನ ಒಳ್ಳೆ ಸುವ್ಯವಸ್ಥಿತ ರೀತಿಯಲ್ಲಿ ಇಟ್ಕೊಂಡಿದ್ದಾನೆ. ತನ್ನ ಮಗಳನ್ನ ಎಂಥ ಶ್ರೀಮಂತನಿಗೆ ವಿವಾಹ ಮಾಡಿದ್ದಾನೆ ನೋಡಿ. ಮನೆ ಹೊರಗೆ ಹೋಗಿದ್ದೆ ದೊಡ್ಡ ದೊಡ್ಡ ಮಂಚುಗಳು, ಸಂಸಾರಕ್ಕೆ ಕಾಲ ಹಾಕಿದ್ರೆ ಕ್ರಮೇಣ ಇವೆಲ್ಲ ಬಂದು ಸೇರ್ಕೊಳ್ಳುತ್ತವೆ. ಸಂಸಾರವೆಲ್ಲರೆಯೇ ಭೋಗದ ಆಲಯ. ಎಷ್ಟು ಮಾತುಗಳನ್ನು ಹೇಳಿದ್ರು ನೋಡಿ ಶ್ರೀರಾಮಕೃಷ್ಣ. ಇದೆಲ್ಲ ಕೆಲವು ಸತ್ಯಾಂಶಗಳು. ಮೊದಲನೇದಾಗಿ ಹೇಳಿದ್ರು ಸರ್ವಸಂಗ ಪರಿತ್ಯಾಗ ಮಾಡದೆ ಹೋಯಿತು ಅಂತಂದ್ರೆ ಆಚಾರ್ಯನ ಕೆಲಸ ಸಾಧ್ಯವಿಲ್ಲ. ಆಚಾರ್ಯ ಅಂದ್ರೆ ತನ್ನ ಜೀವನದಲ್ಲಿ ಆಚರಣೆಯಲ್ಲಿ ತಂದುಕೊಂಡು ಶಾಸ್ತ್ರಗಳನ್ನು ಅರಿತುಕೊಂಡು ಅದಕ್ಕನುಸಾರವಾಗಿ ಇರತಕ್ಕಂಥವನು ಅಂತ ಆಚಾರ್ಯ. ತನ್ನ ಜೀವನದಲ್ಲಿ ಯಾವ್ಯಾವ ಆದರ್ಶಗಳನ್ನೆಲ್ಲ ಅನುಷ್ಠಾನ ಮಾಡಬೇಕು ಅವುಗಳನ್ನು ಅನುಷ್ಠಾನ ಮಾಡಿಕೊಂಡು ಇತರರಿಗೆ ಬೋಧಿಸಬೇಕು ಅವನು. ಹಾಗೆ ಬೋಧಿಸಿದ್ರೆ ಮಾತ್ರ ಇತರರು ಕೇಳ್ತಾರೆ ಅವನ ಮಾತನ್ನು. ತ್ಯಾಗೇ ರೀತಿಯೇ ಮೃತತ್ವ ಮಾನಸರು, ತ್ಯಾಗವಿಲ್ಲದೆಯೇ ಅಮೃತತ್ವ ಪ್ರಾಪ್ತಿ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಅಮೃತತ್ವ ಪ್ರಾಪ್ತಿ ಆಗಬೇಕಾದ್ರೆ ತ್ಯಾಗ ಬೇಕು. ಒಮ್ಮೆಲೆ ತ್ಯಾಗ ಮಾಡದೇ ಇದ್ರು ಕೂಡ ಸಕಾಲದಲ್ಲಿ ಆ ತ್ಯಾಗವನ್ನು ಸಿದ್ಧಿಸಿಕೊಳ್ಳಬೇಕು ಅನ್ನುವ ಮಾತು ಉಪನಿಷತ್ತಿನ ಸತ್ಯಕ್ಕೆ ಸತ್ಯವಾದಂತಹ ಹೇಳಿಕೆ. ಅದನ್ನು ನಾವು ಬೋಧಿಸಬೇಕಾದ್ರೆ ನಮ್ಮದು ಅದೇ ಪ್ರಮಾಣದ ತ್ಯಾಗದಿಂದ ಹೇಗೆ ಸಾಧ್ಯ? ನೀವೆಲ್ಲ ತ್ಯಾಗ ಮಾಡಿ, ಯಾಕೆ ನಿಮಗೆ ಅಮೃತತ್ವ ಸಿಗುತ್ತೆ. ಆದರೆ ಯಾರಾದರೂ ಕೇಳ್ಬೋದು, ಹಾಗಾದ್ರೆ ನಮ್ಮ ಕೈಲಿ ಇದನ್ನೆಲ್ಲ ಯಾರಿಗೆ ಕೊಡೋದು? ಅದೇ ಯೋಚನೆ ಮಾಡ್ಬಿಡಿ, ನಮ್ಗೆ ಕೊಟ್ಬಿಟ್ಟು ಅಂತ ಹೇಳುವ ಒಂದು ಜಾಡಿನ ಬೋಧನೆ. ಈ ಬಗೆಯ ಬೋಧನೆಯಿಂದ ಜನ ಪಾಠ ಕಲಿಯುವುದಿಲ್ಲ ಅಷ್ಟೇ ಅಲ್ಲ, ಪರವಾಗಿಲ್ಲ, ಬಹಳ ಚೆನ್ನಾಗಿ ಹೇಳಿದ್ದಾರೆ, ಓದ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಸರಿಯಾಗಿ ಹೇಳ್ತಾರೆ ಅಂತ ಬಟ್ಟೆ ಒದರ್ಕೊಂಡು ಹೊರಟು ಹೋಗ್ಬಿಡ್ತಾರಂತೆ. ಅಲ್ಲಿ ಕೇಳಿದ್ದು ಅದೇ ಬಿಟ್ಬಿಟ್ಟು ಯಾತಕ್ಕೆ ಅಂತ ಹೇಳಿದ್ರೆ ಅವನ ಹೇಳುವವರ ಜೀವನದಲ್ಲಿ ಅದಿಲ್ಲ. ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಕೇಶವಚರಣನ ವಿಚಾರವಾಗಿ ಅವನು ಕೂಡ ಬಹಳಷ್ಟು ಬೋಧನೆಯನ್ನು ಮಾಡಿ ಕೆಲವಾರು ಜನರನ್ನು ಪ್ರಭಾವಿತಗೊಳಿಸಿದಾನಲ್ಲ, ಅದಕ್ಕೇನು ಹೇಳೋಣ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಕೆಲವು ಪ್ರಾಪಂಚಿಕರು ಆತನ ಅನುಯಾಯಿಗಳಾಗಿರಬಹುದು. ಕೇಶವಚಂದ್ರ ಸೇನನ ಅನುಯಾಯಿಗಳು ಯಾರಪ್ಪ ಅಂತಂದ್ರೆ ಅವನಂತೆಯೇ ಇರುವ ಇತರ ಕೆಲವು ಪ್ರಾಪಂಚಿಕರು. ನಾನು ತಿಂತೇನೆ ನೀನು ತಿನ್ನು ಅಂತ, ನಾನು ಅನುಭವಿಸ್ತೇನೆ ನೀನು ಅನುಭವಿಸ್ತಾ ಇರು. ಆದರೆ ದೊಡ್ಡ ವಿಚಾರ ಏನಪ್ಪ ಅಂದ್ರೆ ತ್ಯಾಗ. ತ್ಯಾಗದ ವಿಚಾರವಾಗಿ ಹೇಳ್ತಾ ಇರೋಣ, ಒಳಗಡೆ ಮಂಡಿಗೆ ಗೆಲ್ತಾ ಇರೋಣ ಅಂತನ್ನುವ ಒಂದು ವಿಶಿಷ್ಟವಾದಂತಹ ಜೀವನ ಕ್ರಮ ಅದು ಅವರಿಬ್ಬರು ರಾಜಿಯಾಗಿ ಅನುಸರಿಸ್ಕೊಂಡು ಹೋಗ್ತಾರೆ ಅಂತ ತಾತ್ಪರ್ಯ. ಹೀಗೆಲ್ಲ ಮಾಡಿ ಕೇಶವಚಂದ್ರಸೇನ ತನ್ನ ಮನೆಯನ್ನು ಬಹಳ ಚೆನ್ನಾಗಿ ನೋಡ್ಕೊಂಡಂತೆ. ತನ್ನ ಮನೆಯನ್ನ ಅಂದ್ರೆ ಮನೆ ಮಂದಿಯನ್ನ ಮನೆಯೊಳಗಡೆ ಇಟ್ಕೊಂಡಿರ್ಬೇಕಾದಂತ ಭೋಗ ಭಾಗ್ಯಗಳನ್ನ ಎಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ಇಟ್ಕೊಂಡಂತೆ. ಅಂದ್ರೆ ಈ ರೀತಿಯಲ್ಲಿ ಶಾಸ್ತ್ರ ಬೋಧನೆ ಮಾಡಿ ತನ್ನ ಜೀವನವನ್ನ ಚೆನ್ನಾಗಿ ಮಾಡಿಕೊಂಡ ಅಂತ ಮಾಡ್ಬೇಕಂತೆ. ಗೃಹಸ್ಥ ಅಲ್ವೇ ಶ್ರೀರಾಮ್ ಹೇಳ್ತಾರೆ, ಗೃಹಸ್ಥ ಅಲ್ವೇ, ಸ್ವಲ್ಪ ಆಸೆ ಇರುತ್ತೆ, ಮಾಡ್ಕೊಡ್ಬೇಕಾದ್ದೆ ಮಾಡ್ಕೊಂಡ. ಏನ್ ಮಾಡಕ್ಕಾಗುತ್ತೆ? ಸಂಸಾರವೆಂದ್ರಿಗೆ ಭೋಗದ ಆಲಯ. ಹೀಗೆ ಹೇಳ್ತಾ ಕೇಶವಚಂದ್ರಸೇನನ್ನ ಸಂಪೂರ್ಣವಾಗಿ ತ್ಯಾಗಿ ಅಂತ ಹೇಳಿಲ್ಲ, ಮತ್ತು ಅವನನ್ನು ಕೂಡ ಭೋಗದ ವಾಸನೆ ಇತ್ತು ಅಂತನ್ನೋದನ್ನ ಇಲ್ಲಿ ಹೇಳ್ತಾ ಆ ರಾಮಚಂದ್ರ ದತ್ತನಿಗೆ ಸ್ವಲ್ಪ ಸಮಾಧಾನ ಹೇಳ್ತಾ ಇದ್ದಾರೆ. ಮತ್ತೆ ಶ್ರೀರಾಮಕೃಷ್ಣ ಹೇಳಲ್ಲ, ಆ ಕೇಶವಚಂದ್ರಸೇನ ಮನೆಯೊಳಗೆಲ್ಲ ಹೋಗಿದ್ದೆ, ದೊಡ್ಡ ದೊಡ್ಡ ಮನುಷ್ಯಗಳು ಸಂಸಾರಕ್ಕೆ ಕಾಲ ಹಾಕಿದ್ರೆ ಕ್ರಮೇಣ ಇವೆಲ್ಲ ಬಂದು ಸೇರ್ಕೊಳ್ಳುತ್ತವೆ ಅಂತ ಹೇಳಿದ್ರಲ್ಲ. ಆಗ ರಾಮಚಂದ್ರ ದತ್ತ ಹೇಳ್ತಾನೆ, ಆ ಮಂಚುಗಳು ಮನೆ ಎಲ್ಲವೂ ಕೇಶವಸೇನ ಪಾಲು ಮಾಡಿಕೊಂಡಾಗ ಆತನಿಗೆ ದೊರೆತದ್ದು. ನೋಡಿ ಕೇಶವಸೇನ ಅಂತವರು ಪಾಲು ತೆಗೆದುಕೊಳ್ಳದೆ, ಕೇಶವಸೇನ ಅಂತವರು ಪಾಲು ತೆಗೆದುಕೊಳ್ಳದೆ ಆಶೆಯ ನೀ ಏನು ಬೇಕಾದರೂ ಹೇಳಿ ವಿಜಯಬಾಬು ಅಂದ್ರೆ ವಿಜಯಕೃಷ್ಣ ಗೋಸ್ವಾಮಿ ವಿಜಯಬಾಬು ನನಗೆ ಹೇಳ. ಕೇಶವಬಾಬು ಆತನಿಗೆ ಹೇಳಿದಂತೆ, ನಾನು ಕ್ರಿಸ್ತನ ಅಥವಾ ಗೌರಾಂಗನ ವಂಶ ಗೊತ್ತೋ, ನಿನಗೆ ಸಲಹೆ ಕೊಡ್ತೇನೆ ಕೇಳು, ನೀನೇ ಅದ್ವೈತ ಗೋಸ್ವಾಮಿ ಅಂತ ನೀನು ಹೇಳ್ಕೊಂಡು ಬಿಡ್ತಾ ಇರು. ನೀನು ಅದ್ವೈತ ಗೋಸ್ವಾಮಿ, ನಾನು ಗೌರಾಂಗ ಅಂತ ಈ ತರ ಎಲ್ಲ ಹೇಳ್ತಾ ಇದ್ದಂತೆ. ಆತ ಇನ್ನು ಏನ್ ಹೇಳ್ತಾನೆ ಗೊತ್ತೇ ನಿಮಗೆ, ನೀವು ಕೂಡ ನವವಿಧಾನದ ಅನುಯಾಯಿ ಅಂತ. ಶ್ರೀ ರಾಮಕೃಷ್ಣರು ಬ್ರಾಹ್ಮ ಸಮಾಜದ ಇನ್ನೊಂದು ವಿಭಾಗವಾದಂತಹ ನವವಿಧಾನದ ಅನುಯಾಯಿಗಳಂತೆ. ಈ ಮಾತನ್ನು ಕೇಳಿದಾಗ ಅಲ್ಲಿ ಸುತ್ತಮುತ್ತ ಕೊಡ್ತಿರುವುದೆಲ್ಲ ಗೊಳ್ಳಂತ ನಕ್ಕಲಂತೆ. ನಾನು ನಂಬುದಕ್ಕೆ ಅದು ಹಿನ್ನೆಲೆ ಸರಿಯಾಗಿ ಅರ್ಥವಾಗಿಲ್ಲ, ಅದರಿಂದ ನನ್ನಿಲ್ಲ. ಶ್ರೀರಾಮಕೃಷ್ಣರು ಆ ಕೇಶವಸೇನ ಅನುಯಾಯಿ ಅಂತ ಆ ಕೇಶವಸೇನೆ ಹೇಳ್ಕೊಡ್ತಾ ಇದ್ದಂತೆ. ಯಾಕೆ ಹಲವಾರು ಸಲ ಅಲ್ಲಿ ಹೋಗಿದ್ರು ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ಹೋದದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ದೇವರ ಜ್ಞಾನ ನಡೆದಾಗ ಅಲ್ಲಿ ಹೋಗ್ತಕ್ಕಂಥ ಪರಿಪಾಠ ಅವರು, ಮತ್ತು ಯಾರು ಪ್ರಾಮಾಣಿಕರಾದಂತಹ ಸಾಧಕರು ಒಂದಿಷ್ಟು ಪ್ರಾಮಾಣಿಕ ಮಟ್ಟದ ಸಾಧನೆ ನಡೀತಾ ಇದೆಯೋ ಅಲ್ಲಿ ಹೋಗಿ ತಮ್ಮ ವಿಚಾರಧಾರೆಯನ್ನ ತಿಳಿಸಿ ಅವರು ಕೂಡ ಆ ಸಾಧನೆಯ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಬೇಕು ಅಂತ ದೃಷ್ಟಿಯಿಂದ ಅವರು ಹೋಗ್ತಾ ಇದ್ರು. ಆದ್ರೆ ಇವರು ಏನೇ ಮಾಡ್ಕೊಂಡ ನೋಡಿ, ನಮ್ಮ ಅನುಯಾಯಿಗಳು ಸಮುದ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿ ಹೇಳ್ಕೊಳ್ಳಿ ಕಷ್ಟ. ಹಾಗೆ ಹೇಳಿಕೊಂಡು ಅವರೆಲ್ಲರೂ ಕೂಡ ತನ್ನ ವ್ಯಕ್ತಿತ್ವದ ಮೇಲೆ ಹೆಚ್ಚು ಹೆಚ್ಚು ಅಭಿಮಾನ ತಾಳುವಂತೆ ಮಾಡಿಕೊಳ್ಳತಕ್ಕಂತಹ ತಂತ್ರ ಟ್ಯಾಕ್ಟಿಕ್ಸ್. ಈ ಮಾತನ್ನು ಕೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇದೆಲ್ಲ ಯಾರೇ ಗೊತ್ತು, ಆದರೆ ನನಗೆ ಮಾತ್ರ ಆ ವಿಧಾನ ನಮ್ಮ ವಿಧಾನ ಅನ್ನೋದರ ಅರ್ಥ ಸಹ ಗೊತ್ತಿಲ್ಲ. ಅರ್ಥವೇ ಗೊತ್ತಿದ್ದ ಮೇಲೆ ಅನ್ಯಾಯ ಆದರೆ ಹೇಗೆ ಅಂತ ಆ ಮಾತಿನ ತಾತ್ಪರ್ಯ. ಹಾಗೆ ಹೇಳಿದಾಗ ನಂತರ ಸುತ್ತಮುತ್ತ ಇರುವ ರಾಮಚಂದ್ರ ದತ್ತ ಹೀಗೆ ಹೇಳ್ತಾ ಇದ್ದಾನೆ, ಕೇಶವನ ಶಿಷ್ಯರು ಹೇಳ್ತಾರೆ, ಜ್ಞಾನ ಭಕ್ತಿಗಳ ಸಮನ್ವಯವನ್ನ ತೋರಿಸಿದವರಲ್ಲಿ ಕೇಶವಸೇನೇ ಮೊದಲನೆಯವನು ಅಂತ. ಜ್ಞಾನ ಭಕ್ತಿಗಳ ಸಮನ್ವಯ, ಜ್ಞಾನ ಮಾರ್ಗವನ್ನು ಹಿಡಿದು ಮುಂದುವರೆದಾಗ ಆತ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ತಾನೆ, ಭಕ್ತಿಯ ಪಂಥವನ್ನು ಹಿಡಿದು ಮುಂದುವರಿದಾಗ ಅವನು ಜ್ಞಾನದ ಪರಾಕಾಷ್ಠೆಯನ್ನು ಮುಟ್ತಾನೆ. ಆದ್ದರಿಂದ ಜ್ಞಾನ ಭಕ್ತಿಗಳಲ್ಲಿ ಪರಸ್ಪರ ವಿರೋಧ ಇಲ್ಲ ಅಂತಲ್ಲದೇ ಈ ಜ್ಞಾನ ಭಕ್ತಿಗಳ ಸಮನ್ವಯ, ಎರಡೂ ಪರಸ್ಪರ ಪೂರಕವೇ ಹೊರತು ಒಂದು ಇನ್ನೊಂದಕ್ಕೆ ವಿರೋಧ ಅಲ್ಲ ಅಂತ ತಿಳಿಸಿಕೊಡದೆ ಈ ಸಮನ್ವಯ. ಈ ಸಮನ್ವಯದ ವಿಚಾರವನ್ನ ಈ ಮೊನ್ನೆ ಬಂದಂತಹ ಕೇಶವಸೇನ ಕೇಳಿದ್ದಲ್ಲ, ಅದು ಮೊಟ್ಟ ಮೊದಲನೆಯ ಘೋಷಣೆಯಂತೆ. ಅದಕ್ಕಿಂತ ಮೊದಲೇ ಈ ಜಗತ್ತನ್ನು ಯಾರು ಹೇಳಿದಂತೆ. ಆಗ ಶ್ರೀರಾಮಕೃಷ್ಣ ಆಶ್ಚರ್ಯಚಕಿತರಾಗಿ ಹೇಳ್ತಾ ಇದ್ದಾರೆ, ಅದು ಹೇಗೆ ಹಾಗಾದ್ರೆ ಆಧ್ಯಾತ್ಮ ರಾಮಾಯಣ ಅಂತ ಇದೆಯಲ್ಲ, ಅದೆಲ್ಲ ಎಲ್ಲಿಗೆ ಹೋಗ್ಬೇಕು? ಅದರಲ್ಲಿ ನಾರದ ರಾಮಚಂದ್ರನನ್ನ ಸ್ತುತಿ ಮಾಡ್ತಾನೆ, ಹೇ ರಾಮ, ವೇದಗಳಲ್ಲಿ ಪರಬ್ರಹ್ಮನ ವಿಷಯ ಇದೆಯಲ್ಲ, ಆ ಪರಬ್ರಹ್ಮ ನೀನೇ ಮನುಷ್ಯ ರೂಪ ಧರಿಸಿ ನಮ್ಮೊಡನೆ ನಿಂತಿಯೇ, ನೀನು ಮನುಷ್ಯನೇ ಎಂಬುದಾಗಿ ನಮಗೆ ತೋರಿಕೊಡ್ತಾ ಇದೆ. ಆದರೆ ವಸ್ತುತಃ ನೀನು ಮನುಷ್ಯನಲ್ಲ, ಆ ಪರಬ್ರಹ್ಮನೇ ನೀನು ಅಂತ. ಆಗ ರಾಮಚಂದ್ರ ಹೇಳ್ತಾನೆ, ನಾರದ, ನಿನ್ನ ಬಹುವಾಗಿ ಮೆಚ್ಚಿಕೊಂಡಿದ್ದೇನೆ ನಾನು, ಯಾವ ವರ ಬೇಕಾದರೂ ಕೇಳು ಅಂತ. ಆಗ ನಾರದ ಹೇಳ್ತಾನೆ, ಇನ್ನಾರು ವರ ಬೇಕು ನನಗೆ ರಾಮಚಂದ್ರ, ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ತೃಪ್ತಿ ಉಂಟಾಗುವಂತೆ ಗಮನಿಸು, ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದ ಹಾಗೆ ಮಾಡಿ ಅಂತ. ಇಡೀ ಆಧ್ಯಾತ್ಮ ರಾಮಾಯಣದಲ್ಲೆಲ್ಲ ಕೇವಲ ಜ್ಞಾನ ಭಕ್ತಿ ವಿಷಯವೇ ತುಂಬಿಕೊಂಡಿದೆ. ಶ್ರೀರಾಮಕೃಷ್ಣ ಇದನ್ನು ಹೇಳ್ತಾ ಇದ್ದಾರೆ, ಆಧ್ಯಾತ್ಮ ರಾಮಾಯಣದಲ್ಲಿ ಜ್ಞಾನ ಭಕ್ತಿಗಳ ಸಮನ್ವಯ ಓತಪ್ರೋತವಾಗಿ ತುಂಬಿಕೊಂಡಿದೆ. ಹಾಗಿರುವಾಗ ಈ ಮೊನ್ನೆ ತಾನೇ ಕಂಡಂತಹ ಬಚ್ಚ ಈ ಕೇಶವಶಕರ ಸೇನ, ಇವನು ಮೊಟ್ಟ ಮೊದಲಾಗಿ ಅಂತ ಘನವಾದ ತತ್ವವನ್ನು ಪ್ರತಿಪಾದಿಸಿದ ಅಥವಾ ಘೋಷಿಸಿದ ಅಂತ ಹೇಳಿದ್ರೆ ಏನರ್ಥ ಅಂತ ಶ್ರೀರಾಮಕೃಷ್ಣರು ಆಶ್ಚರ್ಯಚಕಿತನಾಗಿ ಹೇಳ್ತಾ ಇದ್ದಾರೆ. ಶ್ರೀರಾಮ ಪರಬ್ರಹ್ಮ ಅಂತ ತಿಳ್ಕೊಳ್ಳುವ ಜ್ಞಾನ, ಅವನ ಅವತಾರ ತಾಯಿ ನರಲೀಲೆ ಆಡಿದ ಅಂತ ಆ ನರಲೀಲೆಯನ್ನು ಕೊಂಡಾಡತಕ್ಕಂಥದ್ದು ಭಕ್ತಿ. ಎಷ್ಟೆಂತ ಅದ್ಭುತವಾದಂತಹ ರೀತಿಯಲ್ಲಿ ಸಮನ್ವಯಗೊಂಡಿದೆ ಅಂತನ್ನುವುದನ್ನ ಈ ಉದಾಹರಣೆ ಮೂಲಕ ಶ್ರೀರಾಮಕೃಷ್ಣನನ್ನು ಬಿಟ್ಟು ಹೇಳ್ತಾ ಇದ್ದಾರೆ. ಇಡೀ ಆಧ್ಯಾತ್ಮ ರಾಮಾಯಣದಲ್ಲೆಲ್ಲ ಕೇವಲ ಜ್ಞಾನದ ವಿಷಯವೇ ಇದೆ. ಹೀಗಿರುವಾಗ ಅವನ ಮಾತಂತದ್ದು ಮಾಸ ಮಾಷಿಯ ಬರ್ತಾನೆ, ಕೇಶವ ತೇನನ ಶಿಷ್ಯ ಅಮೃತ ಎಂಬವನ ಸಂಬಂಧವಾಗಿ ಈಗ ಮಾತು ಆರಂಭವಾಯಿತು. ರಾಮಚಂದ್ರ ಹೇಳ್ತಾ ಇದ್ದಾನೆ, ಅಮೃತ ಬಾಬು ಏನೋ ಒಂದು ರೀತಿ ಆಗಿಬಿಟ್ಟಿದ್ದಾನೆ. ಪುನಃಯುದ್ಧ ಒಂದು ರೀತಿಯ ಮಾತಿನ ಅದೇನೇನೋ ಆಗಿರತಕ್ಕಂಥದ್ದೇ ಇವನು ಗಮನಕ್ಕೆ ಬರತಕ್ಕಂಥದ್ದು ಅದನ್ನು ಹೇಳುವಂತಹದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಅಂದು ಅಸ್ವಸ್ಥನಾಗಿ ತೋರಿ ಬಂದ. ಇಲ್ಲಿ ಓದಿ ಹೇಳ್ತಾ ಇರೋದು ಅವನು ಏನೋ ಒಂದು ರೀತಿ ಆಗಿದ್ದಾನೆ ಅಂತ, ಅದು ಅರ್ಥ ಏನು? ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಹೌದು ಒಂದು ಅಸ್ವಸ್ಥನಾಗಿ ತೋರಿ ಬಂದ ಅಂತ. ಕಾಯಿಲೆ ಬಿದ್ದಿರ್ಬೇಕು ಅಷ್ಟೇನೆ. ಆಗ ರಾಮಚಂದ್ರ ದತ್ತ ಹೇಳ್ತಾನೆ, ಮಾಷೇರೆ ನವವಿಧಾನದವರ ಲೆಕ್ಚರ್ ಸಂಬಂಧವಾಗಿ ಸ್ವಲ್ಪ ಕೇಳಿ, ನವವಿಧಾನದವರ ಲೆಕ್ಚರ್ ಸಂಬಂಧವಾಗಿ ಸ್ವಲ್ಪ ಕೇಳಿ, ಮೃದಂಗ ಭಾಷಿಸೋದಕ್ಕೆ ಆರಂಭಿಸಿದ ಕೂಡಲೇ ಸಭಿಕರೆಲ್ಲರೂ ಘೋಷಿಸ್ತಾರೆ, ಕೇಶವಚಂದ್ರ ಸೇನಕಿ ಜೈ, ಕೇಶವಚಂದ್ರ ಸೇನಕಿ ಜೈ ಅಂತ. ನೀವು ಹೇಳೋದಿಲ್ವೆ ನಿಂತ ನೀರಿನಲ್ಲಿ ದಲ್ ಬೆಳೆಯುತ್ತದೆ ದಲ್ ಬೆಳೆಯುತ್ತೆ ಅಂತ. ಆದ್ರಿಂದ ಅಮೃತ ಬಾಬು ಒಂದು ದಿನ ಲೆಕ್ಚರ್ ಕೊಡುವಾಗ ಹೇಳ, ಸಾಧು ಹೇಳಿರೋದೇನೋ ನಿಜ, ನಿಂತ ನೀರಿನಲ್ಲಿ ದಲ್ ಬೆಳೆಯುತ್ತೆ. ಆದ್ರೆ ಸೋದರಿರ ನಮಗೆ ದಲ್ ಬೇಕು, ನಮಗೆ ದಲ್ ಬೇಕು, ನಿಜವಾಗಿಯೂ ಸತ್ಯವಾಗಿಯೂ ಹೇಳುತ್ತೇನೆ ನಮಗೆ ದಲ್ ಬೇಕು ಅಂತ. ಹಾಗೆ ಶ್ರೀರಾಮಕೃಷ್ಣ ಏನಿದು ಛೇ ಇದೆಂತ ಲೆಕ್ಚರ್ ಅಪ್ಪ. ಅಮೃತ ಬಾಬು ಆ ದಲ್ ವಿಚಾರವಾಗಿ ಹೇಳ್ತಾ ಇದ್ದಾನೆ, ದಲ್ ಅಂದ್ರೆ ದಳ, ದಳ ಅನ್ನುಕುಂಟು, ದಳ ಅಂತ ಅನ್ನೋದಕ್ಕೆ ಬಂಗಾಳಿನಲ್ಲಿ ಇನ್ನೊಂದು ಅರ್ಥ ಇದೆ, ಪಾಚಿ ಅಂತ. ಈ ಗುಂಪು ಸೇರಿದ್ರೆ ಪಾಚಿ ಕಟ್ಕೊಳ್ಳುತ್ತೆ ಅಂತ, ನಿಂತು ನೀರಿನಲ್ಲೂ ಪಾಚಿ ಕಟ್ಕೊಳ್ಳುತ್ತೆ, ಹರಿಯೋ ನೀರು ಶುದ್ಧವಾಗಿರುತ್ತೆ ಅಂತ. ಇಲ್ಲಿ ಕೇಶವಚಂದ್ರ ಸೇನ ಒಂದೇ ಕಡೆ ನಿಂತು ಪ್ರಚಾರ ಮಾಡೋದ್ರ ಮೂಲಕ ತನ್ನ ಒಂದು ಗುಂಪನ್ನ, ತನ್ನ ಒಂದು ದಳವನ್ನ ಕಟ್ಕೊಂಡಿದ್ದಾನೆ. ಅವನು ಒಂದೇ ಕಡೆ ನಿಂತು ಆ ಒಂದು ವಿಚಾರವನ್ನ ಪ್ರಚಾರ ಮಾಡಿದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ದಳ ಅಲ್ಲಿ ಹುಟ್ಟಿಕೊಂಡಿದೆ. ಆ ದಳ ಅಲ್ಲಿ ಹುಟ್ಟಿಕೊಂಡು ಅಲ್ಲಿ ನಿಂತು ಪಾಚಿ ಕಟ್ಕೊಂಡಿದೆ. ಪಾಚಿ ಕಟ್ಟಿದ್ರೆ ಅದೇನು ಬಹಳ ಅದ್ಭುತವಾದಂತಹ ವಸ್ತು ಏನಲ್ಲ ಅನ್ನೋ ಗೊತ್ತು. ಒಂದನೇದಾಗಿ ವಾಸನೆ, ಎರಡನೇದಾಗಿ ಅದನ್ನ ಕಾರಿಟ್ಟರೆ ಮೂರನೇ ಜಾರ ಹೋಗುತ್ತೆ. ಈ ರೀತಿಯ ಒಂದು ಸ್ಥಿತಿ ಉಂಟಾಗುತ್ತೆ ಆ ದಳ ಉತ್ಪನ್ನವಾದಾಗ ಅಂತ, ಆ ಗುಂಪು ಉತ್ಪನ್ನವಾದಾಗ ಅಂತ. ಬಹಳ ಅದ್ಭುತವಾದಂತಹ ಮಾತು. ಅದಕ್ಕೋಸ್ಕರವೇ ಪೂರ್ವಕಾಲದಲ್ಲಿ ಸನ್ಯಾಸಿಗಳು ಒಂದೇ ಕಡೆ ನಿಲ್ತಾ ಇರಲಿಲ್ಲ, ಮೂರು ದಿನಕ್ಕಿಂತ ಹೆಚ್ಚು ಒಂದೇ ಜಾಗದಲ್ಲಿ ಇರ್ತಾ ಇರಲಿಲ್ಲ, ಅಲ್ಲಿ ಆತ್ಮೀಯರ ಒಂದು ದಳ ಉಂಟಾಗುತ್ತೆ ಅಂತ. ದಳ ಅಂದ್ರೆ ಗುಂಪು. ಆದ್ರೆ ಇವತ್ತು ಮಠಗಳನ್ನು ಕಟ್ಟಿಕೊಂಡು ಸನ್ಯಾಸಿಗಳು ಒಂದೇ ಕಡೆ ಇದ್ದಾರೆ, ದಳ ಉತ್ಪನ್ನವಾಗಿದೆ. ಇದು ಸ್ವಲ್ಪ ಸರಿಯು ಯಾವ ರೀತಿ ರಾಮಕೃಷ್ಣರು ನಿಂತ ನಿನ್ನಲ್ಲಿ ದಳ ದಲ್ ಬೆಳೆಯುತ್ತದೆ ಅಂತ ಹೇಳಿದ್ರು, ಅದೇ ಶ್ರೀರಾಮಕೃಷ್ಣ ಹೆಸರಿನಲ್ಲಿ ಇವತ್ತು ಮಠಗಳು ನಿರ್ಮಾಣಗೊಂಡು ಸನ್ಯಾಸಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇದ್ದು ರಾಮಕೃಷ್ಣ ಸಮುದಾಯ ಅಂತ ಹೇಳ್ತಕ್ಕಂಥದ್ದೆ ಒಂದು ಬೆಳೆದುಕೊಂಡು ಬರ್ತಾ ಇದೆ. ರಾಮಕೃಷ್ಣ ಕಲ್ಟ್ ಅಂತ ಹೆಸರು ಇಂಗ್ಲಿಷ್ನಲ್ಲಿ. ಇದೊಂದು ಅನಿವಾರ್ಯ. ರಾಮಕೃಷ್ಣರು ಕೂಡ ಸ್ವತಃ ಒಂದೇ ಸ್ಥಳದಲ್ಲಿ ನಿಂತಿದ್ರು, ದಕ್ಷಿಣೇಶ್ವರ ಆ ಕೋಣೆಯಲ್ಲಿ ಕುಳಿತು ಕಲ್ಕತ್ತದ ಭಕ್ತರೆಲ್ಲರೂ ಕೂಡ ಅಲ್ಲಿಗೆ ಬರುವಂತೆ ಮಾಡಿ ತಮ್ಮದೇ ಆದಂತಹ ಎರಡು ದಳವನ್ನ ಅವರು ನಿರ್ಮಾಣ ಮಾಡಿದ್ರು. ಒಂದು ಗೃಹಸ್ಥರ ದಳ, ಇನ್ನೊಂದು ಸನ್ಯಾಸಿಗಳ ದಳ. ಶ್ರೀರಾಮಕೃಷ್ಣ ಏನಾದರೂ ಹಳೆಯ ಸಂಪ್ರದಾಯದ ಪ್ರಕಾರ ಊರಿಂದ ಊರಿಗೆ ತಿರುಗಾಡ್ತಾ ಇದ್ದಿದ್ರೆ ಅವರಿಗೊಂದು ದನ ಉಂಟಾಗ್ತಾ ಇರಲಿಲ್ಲ, ಈ ರೀತಿಯಲ್ಲಿ ಒಂದು ಆಶ್ರಮ ನಿರ್ಮಾಣ ಆಗ್ತಾ ಇರಲಿಲ್ಲ, ಮತ್ತು ನೀವೆಲ್ಲ ಈ ರೀತಿಯಲ್ಲಿ ಬಂದು ಕೂತ್ಕೊಂಡು ಭಾಷಣ ಕೇಳೋದಕ್ಕೆ ಸಾಧ್ಯವಿರುತ್ತಿರಲಿಲ್ಲ. ಶ್ರೀರಾಮಕೃಷ್ಣ ಅಭಿಪ್ರಾಯ ಏನು ಅನ್ನೋದನ್ನು ನಾವು ಇಲ್ಲಿ ತೆಗೆದುಕೊಳ್ಬೇಕೇ ಹೊರತು ಕೇವಲ ಶಬ್ದಾರ್ಥವನ್ನು ತೆಗೆದುಕೊಳ್ಬಾರದು. ಹಿಂದೆ ಆ ಪ್ರಚಾರ ಕಾರ್ಯ, ಲೆಕ್ಚರು, ಆಮೇಲೆ ಆ ಪ್ರಕಟಣೆ, ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಮರ್ಶೆ ವಿಚಾರ ವಿನಿಮಯ ಮಾಡಿದೆ. ಇವತ್ತು ಈ ದಳಕ್ಕೆ ಸಂಬಂಧಪಟ್ಟದ್ದು ಕೂಡ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದಳ ಬೇಕಾಗುತ್ತೆ. ಆ ದಳ ಇಲ್ಲೇ ಮುಂದೆ ಪರಸ್ಪರರು ಸೇರಿಕೊಂಡು ವಿಚಾರ ವಿನಿಮಯ ಮಾಡ್ತಾ ಆ ವಿಚಾರದ ಸ್ಪಷ್ಟತೆಯನ್ನು ಕಂಡುಕೊಳ್ತಾ ಆ ವಿಚಾರದ ಅತ್ಯಂತ ಉನ್ನತ ಮಟ್ಟವಾದಂತಹ ತತ್ವ ಸಾಕ್ಷಾತ್ಕಾರ ಅಲ್ಲಿ ತಲುಪೋದಕ್ಕೆ ಕಷ್ಟವಾಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಪಾಡಿಗೆ ತಾನೇ ಇತ್ತು ಅಂತ ಹೇಳಿದ್ರೆ ಅವನು ಸಾಕ್ಷಾತ್ಕಾರ ಮಾಡಿಕೊಡ್ತಾನೋ ಅಥವಾ ಯಾವುದೋ ಒಂದು ಬಗೆಯ ಸಂಕುಚಿತತೆಗೆ ಒಳಗಾಗಿ ಮೊದಲೇ ಸಂಕುಚಿತರಾದಂತಹ ಆತ ನಿರ್ನಾಮವಾಗಿ ಹೋಗೋದಕ್ಕೂ ಸಾಧ್ಯವಿದೆ. ಅವನು ಸಾಕ್ಷಾತ್ಕಾರ ಮಾಡಿಕೊಡ್ತಾನೋ ಸಂಕುಚಿತಗೊಳ್ತಾನೋ ಅಂತ ಹೇಳೋದು ಕಷ್ಟ. ಆದರೆ ಅದೇ ವ್ಯಕ್ತಿ ಸಮಾಜದ ನಡುವೆ ಜನಸಾಮಾನ್ಯರೊಡನೆ ಬೆರೆತು ವಿಚಾರದಲ್ಲಿ ಒಂದು ಬಗೆಯ ಸಾಮರಸ್ಯವನ್ನು ತಂದುಕೊಂಡು ಆ ವಿಚಾರವನ್ನು ಕೂಡ ಪ್ರಚಾರ ಮಾಡಿ ಒಂದು ಬಗೆಯ ದಳ, ಒಂದು ಬಗೆಯ ಮತ ಅದನ್ನು ಕಟ್ಟಿಕೊಂಡಾಗ ತನ್ನ ಮೂಲಕ ವಿಚಾರ ಮಂಥನ ನಡೆಸಿ ಸಾಮೂಹಿಕವಾಗಿ ನಾವು ಮೇಲೇರೋದಕ್ಕೆ ಅವಕಾಶವಿದೆ. ಮತ್ತು ಸಾಮೂಹಿಕವಾಗಿ ಮೇಲೇರಬೇಕಾದದರ ಅವಶ್ಯಕತೆ ಇದೆ. ಋಷಿಮುನಿಗಳು ಹಿಂದೆ ಹಿಮಾಲಯದಲ್ಲಿ ಎಲ್ಲಿಲ್ವೇನೋ ಇದ್ರು, ಗುಹೆ ಗುಮ್ಮರಗಳಲ್ಲಿ ಎಲ್ಲಿಲ್ವೇನೋ ಇದ್ರು, ಆದರೂ ಕೂಡ ನಮ್ಮ ಭಾರತ ಪರವಶವಾಯಿತು, ಪರಕೀಯರ ವಶವಾಯಿತು. ಅಂತಹ ಆತ್ಮಜ್ಞಾನಿಗಳು, ವೇದಗಳನ್ನೇ ಕೊಟ್ಟಂತಹ ಜ್ಞಾನಿಗಳು, ಋಷಿಗಳು ಇರ್ತಕ್ಕಂತಹ ನಾಡು ಆ ಮೇಚ್ಛರ ವಶವಾಯಿತು ಅಂತ ಹೇಳಿದ್ರೆ ಗಿರಿ ಗೌರವಗಳಲ್ಲಿ ವಾಸವಾಗಿರತಕ್ಕಂತಹ ಸಾಧು ಸತ್ಪುರುಷರಿಂದ ಹೆಚ್ಚು ಪ್ರಯೋಜನವಿಲ್ಲ ಅಂತನ್ನೋದನ್ನ ಅದು ಸಾರುತ್ತೆ. ಆದರೆ ಅವರಿಂದ ಹೊರಡತಕ್ಕಂತಹ ತಾತ್ವಿಕ ಶಕ್ತಿ ತರಂಗ, ಅದು ಜನಸಾಮಾನ್ಯರನ್ನು ಮುಟ್ಟುವಂತಹ ಒಂದು ಪ್ರಕ್ರಿಯೆ ಕೂಡ ಇದೆ. ಸ್ವಾಮಿ ವಿವೇಕಾನಂದರು ಅದನ್ನು ಹೇಳಿದ್ದಾರೆ. ಆದರೆ ಹಿರಿಯರಿಗೆ ಜನ ಇಡೀ ಪ್ರಪಂಚವನ್ನ ತಮ್ಮ ಸ್ವಾಧೀನ ಮಾಡಿಕೊಂಡಲ್ಲ, ತನ್ನ ಮೂಲಕ ತಮ್ಮ ಯೇಸುಕ್ರಿಸ್ತನ ಪ್ರಚಾರ ಮಾಡಿ ಕೋಟಿ ಕೋಟಿ ಜನ ಯೇಸುಕ್ರಿಸ್ತನನ್ನ ಆರಾಧಿಸುವಂತೆ ಮಾಡಿದರಲ್ಲ, ಆ ಮತವನ್ನು ನಂಬುವಂತೆ ಮಾಡಿದರಲ್ಲ. ಹಾಗಾದ್ರೆ ನಮ್ಮ ಸ್ಥಾನ, ನಮ್ಮ ಶಕ್ತಿ ಏನು ಬಂತು ಅಂತ ನಾವು ಈ ಮಾತ್ರವೇ ಉಳಿದುಕೊಂಡು ನೋಡಿ ನಾವಿನ್ನೂ ಉಳಿದಿದ್ದೇವೆ ಅಂತ ಹೇಳಿದ್ರೆ ಆ ಮಾತಿಗೆ ಅರ್ಥ ಇಲ್ಲ. ಶಕ್ತಿವಂತವಾಗಿ ಉಳಿದಿರಬೇಕು. ಶಕ್ತಿ ನಮ್ಮ ವ್ಯಕ್ತಿತ್ವದಲ್ಲೂ ಶಕ್ತಿ, ಸಮುದಾಯದಲ್ಲೂ ಶಕ್ತಿ, ರಾಷ್ಟ್ರದಲ್ಲೂ ಶಕ್ತಿ. ಆ ಶಕ್ತಿಯ ಸಮೇತವಾಗಿ ನಾವು ಬದುಕಬೇಕೇ ಹೊರತು ಜೀವಚ್ಛವವಾಗಿ ಕೋಟಿಗಟ್ಟಲೆ ಜನ ಇದ್ರೂ ಕೂಡ ಏನೂ ಪ್ರಯೋಜನವಿಲ್ಲ. ಆದ್ದರಿಂದ ನೋಡಿ, ಶ್ರೀರಾಮಕೃಷ್ಣ ಹೆಸರಿನಲ್ಲಿ ಇವತ್ತು ನಗರಗಳಲ್ಲಿ ಮಠ ನಿರ್ಮಾಣವಾಗಿದೆ. ಇದೊಂದು ಸಕಾಲಿಕವಾದಂತಹ ಒಂದು ಘಟನೆ, ಈ ಕಾಲಕ್ಕೆ ಬೇಕಾದಂತಹ ಒಂದು ಘಟನೆ. ಪ್ರತಿಯೊಂದು ರಾಜಧಾನಿಯ ನಡುವೆ ಒಂದು ರಾಮಕೃಷ್ಣ ಮಠ ಇದ್ದೇ ಇದೆ. ಇವತ್ತು ಅದು ಇನ್ನಷ್ಟು ಹಬ್ಬಿಕೊಂಡು ಹೋಗ್ತಾ ಇದೆ. ಸಣ್ಣ ಪುಟ್ಟ ಟೌನ್ಗಳಲ್ಲೂ ಕೂಡ ರಾಮಕೃಷ್ಣ ಮಠ ನಿರ್ಮಾಣಗೊಂಡು ಅವರ ತತ್ವ ಪ್ರಚಾರ ಅಂತಕ್ಕಂಥದ್ದು ಆಗ್ತಾ ಇದೆ. ಇನ್ನೊಂದು ಬಹಳ ದೊಡ್ಡ ಮತ್ತು ಅತ್ಯಂತ ಪ್ರಾಮುಖ್ಯವಾದ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತೇನೆ. ಶ್ರೀರಾಮಕೃಷ್ಣರ ದಲ್ ಶ್ರೀರಾಮಕೃಷ್ಣರ ಮತ ಅದಕ್ಕೂ ಈ ಹಿಂದೆ ನಿರ್ಮಾಣಗೊಂಡಂತಹ ಎಲ್ಲ ಮತಕ್ಕೂ ಅಜಗಜಾಂತರ ಇದೆ. ಶ್ರೀರಾಮಕೃಷ್ಣರ ಮತ ಅಂತಂದ್ರೆ ಅದು ಮತವಲ್ಲದ ಮತ, ಅದು ಲೋಕದ ಮತವೇ ಹೊರತು ಕೇವಲ ಭಾರತೀಯ ಮತ ಅಲ್ಲ, ಕೇವಲ ಅದು ಹಿಂದೂ ಮತ ಅಲ್ಲ, ಅದು ವಿಶ್ವದ ಮತ, ಅದು ವಿಶ್ವದ ಪಥ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶ್ರೀರಾಮಕೃಷ್ಣರು ಅತ್ಯುಚ್ಚವಾದಂತಹ ನಿರ್ವಿಕಲ್ಪ ಸಮಾಧಿಯಲ್ಲಿ ಆ ಪರಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡು ಅದ್ವೈತ ಮತ ಅದನ್ನು ಹೇಗೆ ಪುರಸ್ಕರಿಸಿದ್ರು, ಅದನ್ನು ಸತ್ಯಗೊಳಿಸಿದ್ರು, ಅದೇ ರೀತಿಯಲ್ಲಿ ಹಳ್ಳಿಯ ಶಕುನವನ್ನು ಕೂಡ ಅವರು ಒಪ್ಪಿ ಅದನ್ನು ಪುರಸ್ಕರಿಸಿದ್ದಾರೆ. ಹಳ್ಳಿಯ ಶಕುನ ಮೂಢನಂಬಿಕೆ ನಮಗೆಲ್ಲರಿಗೂ ಗೊತ್ತು. ಆದರೆ ಆ ಹಳ್ಳಿಯ ಶಕುನ ಆಗಿರುವಂತಹ ಕೆಲವಾರು ಖಂಡಾಚಾರಗಳನ್ನ ಮೂಢ ನಂಬಿಕೆಗಳನ್ನ ಶ್ರೀರಾಮಕೃಷ್ಣರು ಪುರಸ್ಕರಿಸಿ ಆ ಮೂಲಕ ಜನ ಯಾವ ರೀತಿಯಲ್ಲಿ ಮುಂದೆ ಬರಬೇಕಾಗಿದೆಯೋ ಅದೇ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಮೇಲೆ ಬರಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಅದನ್ನು ಕೂಡ ಪುರಸ್ಕರಿಸಿದರು. ಶ್ರೀರಾಮಕೃಷ್ಣರು ಸಂಪೂರ್ಣ ಪ್ರಜ್ಞೆ ಬಂದರೆ ಹೊರತು ಯಾವುದನ್ನು ಅರ್ಥಗೊಳಿಸುವುದಕ್ಕೆ ಆಗಲಿ, ಯಾವುದನ್ನೇ ಮುರಿಯುವುದಕ್ಕೆ ಆಗಲಿ, ಯಾವುದನ್ನೇ ಅಲ್ಲಗಳಿಸುವುದಕ್ಕೆ ಆಗಲಿ ಬಂದವರಲ್ಲ ಅನ್ನುವ ಮಾತನ್ನ ಅತ್ತ ಶ್ರೀ ಶಾರದಾದೇವಿಯವರು ಹೇಳಿದ್ರು, ಇತ್ತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಆದ್ರಿಂದ ಯಾವ ಅವತಾರ ಪುರುಷರು ಕೂಡ ಮುರಿಯುವುದಕ್ಕೆ ಬಂದವರಲ್ಲ, ಪೂರ್ಣಗೊಳಿಸುವುದಕ್ಕೆ ಬಂದವರು. ಅದರಲ್ಲೂ ಕೂಡ ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಎಲ್ಲ ಸಾಧನಾಕ್ರಮಗಳನ್ನು ಅನುಸರಿಸಿ ಸಿದ್ಧಿಯನ್ನು ಪಡೆದರು, ಎಲ್ಲ ಮತಧರ್ಮಗಳಿಗೆ ಅನುಸಾರವಾಗಿ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದರು, ತನ್ನ ಮೂಲಕ ಎಲ್ಲವನ್ನೂ ಪುರಸ್ಕರಿಸಿದರು ಅಂದ ಮೇಲೆ ಅಲ್ಲಿ ಸಂಕುಚಿತತೆಗೆ ಅವಕಾಶವಿದೆ. ಅಲ್ಲಿ ಸ್ವಾರ್ಥ ದೃಷ್ಟಿಯಿಂದ ಸಂಕುಚಿತ ದೃಷ್ಟಿಯಿಂದ ದಳಕ್ಕೆ ಎಲ್ಲಿ ಅರ್ಥವಿದೆ ಅಲ್ಲಿ. ಆದ್ದರಿಂದ ಶ್ರೀರಾಮಕೃಷ್ಣನನ್ನು ಸ್ವೀಕರಿಸುವುದು ಅಂತ ಹೇಳಿದ್ರೆ ಇಡೀ ವಿಶ್ವದ ಸಕಲ ಧರ್ಮಗಳನ್ನು ಸ್ವೀಕರಿಸಿದಂತೆ, ಇಡೀ ವಿಶ್ವದ ಸಕಲ ಮತಗಳನ್ನು ಸ್ವೀಕರಿಸಿದಂತೆ, ಇಡೀ ವಿಶ್ವದ ಸಕಲ ಪಂಗಡಗಳನ್ನು ಸ್ವೀಕರಿಸಿದಂತೆ ಅಂತ ಮಾತನ್ನ ನಮ್ಮ ಹೃದಯದಲ್ಲಿ ಮುದ್ರೆ ಒತ್ತಿಕೊಳ್ಬೇಕು. ರಾಮಕೃಷ್ಣರನ್ನು ಸ್ವೀಕಾರ ಮಾಡಿದಾಗ ಸಕಲ ವಿಧದ ಸಂಪುಟತೆಯು ತೊಲಗಿತು ಅಂತ ಅರ್ಥ. ಆದ್ದರಿಂದ ಶ್ರೀರಾಮಕೃಷ್ಣಾಶ್ರಮ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯ ಅರ್ಥದ ದಡ ಅಲ್ಲ, ಪಾಚಿ ಕಟ್ಟುವಂತಹ ಜಾಗ ಅಲ್ಲ. ಅದು ಪಾಚಿ ಬಂದು ಸೇರಿಕೊಂಡ ತಕ್ಷಣವೇ ಶ್ರೀರಾಮಕೃಷ್ಣರ ಆ ವಿಶಾಲ ಭಾವ ಅಂತ ಹೇಳ್ತಕ್ಕಂತಹ ರಾಸಾಯನಿಕ ಕ್ರಿಯೆ ಅಲ್ಲಿ ತೊಡಗಿ ಆ ರಾಸಾಯನಿಕ ಕ್ರಿಯೆ ಅಂತಕ್ಕಂಥದ್ದು ಈ ಪಾಚಿಯನ್ನ ಶುಭ್ರಗೊಳಿಸಿಬಿಟ್ಟಿರುತ್ತೆ. ಅದರಿಂದ ಪಾಚಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಒಂದು ವಿಚಾರ, ಶ್ರೀರಾಮಕೃಷ್ಣದ ದಿವ್ಯ ಜೀವನ ಮತ್ತು ದಿವ್ಯ ಸಂದೇಶ ಅವುಗಳನ್ನ ಅಧ್ಯಯನ ಮಾಡಬೇಕು. ಕೇವಲ ರಾಮಕೃಷ್ಣ ಅಂತ ಹೇಳಿದ ಮಾತ್ರಕ್ಕೆ ನಮ್ಮಲ್ಲಿ ಆ ಒಂದು ವಿಶಾಲ ಭಾವ ಜಾಗೃತವಾಗುವುದಿಲ್ಲ. ಅದು ಒಂದು ಬಗೆಯ ಸಂಕುಚಿತಕ್ಕೆ ದಾರಿ ಆಗಬಹುದು. ನಮ್ಮ ಸ್ವಾಮಿ ಯತೀಶ್ವರಾಂಡಿಯವರು ಹೇಳ್ತಾ ಇದ್ದಂತೆ ರಾಮಕೃಷ್ಣ ಅಂತ ಹೇಳಿದ್ರೆ ಕೇವಲ ಇಷ್ಟೇ ಉದ್ದ ಅದರಾಗಿರ್ತಕ್ಕಂತಹ ಭಾವಚಿತ್ರ ಅಲ್ಲ, ಅನಂತ ಸದಾನಂದ ಬ್ರಹ್ಮ ವಸ್ತು ಅಂತ ಈ ರೀತಿಯಲ್ಲಿ ಭಾವಿಸಬೇಕು ಅಂತ. ಶ್ರೀರಾಮಕೃಷ್ಣ ನಿಜವಾಗಿಯೂ ಕೂಡ ಆಡಳಿತದಲ್ಲಿದ್ರು. ಆದರೆ ಇಲ್ಲಿ ಕೇಶವಚಂದ್ರಸೇನ ಆ ಬಗೆಯ ದಳದತ್ತುವ ದಾರಿಯಲ್ಲಿ ಮುಂದೆ ಸಾಗ್ತಾ ಇದ್ದ ಅಥವಾ ಅಂಥವನು ಅಥವಾ ಕೇಶವಚಂದ್ರಸೇನರ ಅಂಥವರು ಆ ಬಗೆಯ ಸ್ವಾರ್ಥ ಪೂರಿತವಾದಂತಹ ದಳಗಳನ್ನು ಕಟ್ತಾ ಇದ್ರು ಅಂತ ದೃಷ್ಟಿಯಿಂದ ಆ ಮಾತನ್ನು ಹೇಳಿದರು. ಆ ಕೇಶವಚಂದ್ರಸೇನ ಅಭಿಪ್ರಾಯವನ್ನ ಮತ್ತು ಶ್ರೀರಾಮಕೃಷ್ಣ ದಳ ಕಟ್ತಾರೆ ಅಥವಾ ಅಭಿಪ್ರಾಯವನ್ನ ತೆಗೆದುಕೊಂಡು ಅಮೃತ ಬಾಬು ಲೆಕ್ಚರ್ ಕೊಟ್ಟದನ್ನ ಶ್ರೀರಾಮ್ ಕೃಷ್ಣರು ಒಪ್ಪದಿಲ್ಲ. ಆದ್ರೆ ಇದೆಲ್ಲದಪ್ಪ ಅಂತ ಹೇಳಿ ತಿರಸ್ಕರಿಸ್ತಾರೆ. ಈಗ ಮಾತೃ ಭಾಷೆ ಮುಂದುವರಿತಾ ಇದ್ದಾನೆ. ಕೆಲವರಿಗೆ ಹೊಗಳಿಸಿಕೊಳ್ಬೇಕು ಅಂತ ಆಸೆ, ಅದರ ಸಂಬಂಧವಾಗಿ ಈಗ ಮಾತುಕತೆ ಆರಂಭವಾಯಿತು. ಶ್ರೀರಾಮ್ ಕೃಷ್ಣ ಹೇಳ್ತಾರೆ, ಮಾತನ್ನ ಅಲ್ಲಿ ಪ್ರಾರಂಭಿಸುತ್ತಾರೆ. ನಿಮ್ಮನೆಯ ಸನ್ಯಾಸ ಎಂಬುದರ ವಿಷಯವಾಗಿ ಒಮ್ಮೆ ಪರಿಕಸ್ಸು ನಡೀತಾ ಇತ್ತು. ಕೇಶವಸೇನ ಮನೆಯಲ್ಲಿ ಅಲ್ಲಿಗೆ ನನ್ನನ್ನು ಕೂಡ ಕರೆದುಕೊಂಡು ಹೋದ್ರು. ಅಂದು ಅಲ್ಲಿ ಯಾರೋ ಒಬ್ಬರು ಹೇಳಿದ್ರು, ಕೇಳಿದೆ, ಕೇಶವ ಪ್ರತಾಪ ಇಬ್ರು ಗೌರಾಂಗ ನಿಂತಾಯಿ ಅಂತ. ಆಗ ಅಲ್ಲಿ ಇರ್ತಕ್ಕಂತ ಪ್ರಸನ್ನ ಎಂಬವನು ನನ್ನನ್ನು ಕೇಳಿದ, ಹಾಗಾದ್ರೆ ನೀನ್ಯಾರು? ನೋಡ್ರೆ ಕೇಶವಸೇನ ನನ್ನ ಕಡೆಗೆಯೇ ದೃಷ್ಟಿ ನೋಡ್ತಾ ಇದ್ದ. ನನ್ನ ಬಾಯಿಂದ ಏನು ಉತ್ತರ ಬರುತ್ತೀಗ ಅಂತ ಒಂದನ್ನ ಕಾಣದಿಕ್ಕೆ ನಾನು ಹೇಳಿದೆ, ನಾನು ನಿಮ್ಮ ದಾಸಾನುದಾಸ, ರೇಣು ಇಲ್ಲ ರೇಣು ಅಂತ. ಆಗ ಕೇಶವಸೇನ ನಗ್ತಾ ನಗ್ತಾ ಆ ಪ್ರಧಾನಿ ಹೇಳಿದ, ನೀನು ಹೀಗೆಲ್ಲ ಅವ್ರನ್ನ ಮಾತಿನಲ್ಲಿ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ನಿಮಾಯಿಯ ಸನ್ಯಾಸ ಅಂತಂದ್ರೆ ಶ್ರೀಕೃಷ್ಣ ಚೈತನ್ಯ ಗೌರಾಂಗ, ಅವನೇ ಗೌರಾಂಗ ಅಂತ ಕರೆಯೋದು. ಅವನೇ ಶ್ರೀಕೃಷ್ಣ ಚೈತನ್ಯ, ಅವನೇ ನಿಮಾಯಿ ಅಂತ ಆ ಬಂಗಾಳಿಯ ಸಣ್ಣಿಸುವ. ಅವನು ಸನ್ಯಾಸ ಸ್ವೀಕರಿಸಿದ ಸಂಬಂಧವಾಗಿ ರಕ್ಷತೆ ನಡೀತಾ ಇದ್ವಾ ಅಂತಿದ್ದಾಗ ಯಾರೋ ಒಬ್ಬ ಹೇಳಿದಂತೆ, ಕೇಶವ ಅಂದ್ರೆ ಕೇಶವಚಂದ್ರಸೇನ ಪ್ರತಾಪಚಂದ್ರ ಅವರಿಬ್ರು ಗೌರಾಂಗ ಮತ್ತು ನಿತಾಯಿ. ನಿತಾಯಿ ಅಂದ್ರೆ ಚೈತನ್ಯನ ಸ್ನೇಹಿತ, ಜೊತೆಗಾರ, ಇಬ್ರು ಒಟ್ಟಿಗೆ ಇದ್ದವರು. ಪ್ರಸನ್ನ ಆ ಮಾತನ್ನು ಕೇಳಿದಾಗ, ಅಂದ್ರೆ ಕೇಶವಚಂದ್ರಸೇನ ಪ್ರತಾಪ ಅಂತವರಿಬ್ರು ಗೌರಾಂಗ ನಿತಾಯಿ ಅಂತ ಹೇಳಿದ ಮೇಲೆ, ಅಂದ್ರೆ ಅವನೇ ಕೇಶವಚಂದ್ರೇ ಸೇನೆ ಶ್ರೀಕೃಷ್ಣ ಚೈತನ್ಯ ಅಂತಂದ್ಮೇಲೆ, ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಏನು ಅಂತ ನಮ್ಮ ಭಾರತೀಯ ನಮ್ಮ ದಕ್ಷಿಣ ಭಾರತೀಯರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾವು ಜಾಸ್ತಿ ಈ ತಮಾಷೆ ಅನುಭವಿಸ್ತಾ ಇಲ್ಲ. ಹೀಗೆ ಹೇಳ್ಬೋದು ಬೇಕಾದ್ರೆ ಶ್ರೀಕೃಷ್ಣ ಅದ್ಭುತ ಅಂತ ಬೇಕಾದ್ರೆ ಕೇಶವ ಚಂದ್ರಸೇನ ಶ್ರೀಕೃಷ್ಣ ಆ ಪ್ರತಾಪ ಇದನ್ನಲ್ಲ ಅವನೇ ಅರ್ಜುನ ಅಂತ. ಶ್ರೀಕೃಷ್ಣನೇ ಕೇಶವ ಚಂದ್ರಸೇನ ಆದ್ಮೇಲೆ ಇನ್ ಯಾರು ತಾನೇ ಶ್ರೀಕೃಷ್ಣ ಆಗೋದು ಸಾಧ್ಯ? ಆದ್ರೆ ಶ್ರೀರಾಮ ಕೃಷ್ಣಿದ್ದಾರೆ. ಆ ಕೇಶವ ಸೇನಿಗಿಂತ ಎಷ್ಟೋ ಪ್ರಭಾವಶಾಲಿಗಳು ಆಧ್ಯಾತ್ಮಿಕ ಶಕ್ತಿ ಸಂಪನ್ನರು. ಈಗ ಅಲ್ಲಿ ಯಾರೋ ಒಬ್ರು ಹೇಳೇಬಿಟ್ರು ಅಲ್ಲೇ ಕೇಶವ ಚಂದ್ರಸೇನೇ ಶ್ರೀಕೃಷ್ಣ ಅಂತಂದ್ಬಿಟ್ಟಿದೆ. ಈಗ ಇವ್ರ ಸ್ಥಾನ ಏನಪ್ಪ ಅಂತ ಈ ಪ್ರಸನ್ನ ನಿಂತಿದೆ, ಕುತೂಹಲ ಕೇಳಿತು. ಅದಕ್ಕೆ ಕೇಳಿದಂತೆ, ಆಶಯ ಯಾರು ನೀನ್ ಯಾರಿರೋದು? ಅದು ಕೂಡ ನೀನ್ ಯಾರಿರ್ಬೋದು? ಇನ್ನೇ ಆಗಿರ್ಬೋದು? ಧರ್ಮರಾಯ ಆಗಿರ್ಬೋದು? ಯಾಕೆಂದ್ರೆ ಶ್ರೀಕೃಷ್ಣ ಆಗುವಂತ ಪ್ರತಾಪ ಅರ್ಜುನ ಆಗುವಂತ ನೀನು ಉಳಿದವರು ಯಾರ ಒಳ್ಳೆಯವರ ಹೆಸರೇ ಬೇಕು ನಿಮ್ಮ ಪ್ರಯೋಜನ. ಯಾಕೆಂದ್ರೆ ಶ್ರೀರಾಮಕೃಷ್ಣ ನಿಯಮ ಅಂತ ಬರುವುದಿಲ್ಲ. ನಮ್ಮ ಸಾಧ್ಯವರು ಅದರ ಧೀರ ಚಿಕ್ಕವರಾಗುತ್ತೆ. ಇನ್ನು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಬಹಳ ಒಳ್ಳೆ ಮನುಷ್ಯ ಅಂತಂದ್ರೆ ಆ ಧರ್ಮರಾಯ. ಆದ್ರಿಂದ ನೀವು ಧರ್ಮರಾಯ ಇರ್ಬಹುದು ಅಂತ ಹೇಳ್ಬೋದು ಅಂತ ಈ ಕೇಶವಸೇನ ಇದಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ನಾನು ಧರ್ಮರಾಯ ನಿನ್ನೇನು ಅಂತ ಶ್ರೀರಾಮಕೃಷ್ಣ ಹೇಳಬೇಕೀಗ ಹೇಳ್ತಾರೆ. ಆ ಹೇಳಿದಾಗ ನಾನು ಶ್ರೀಕೃಷ್ಣ ಅಂತ ಹೇಳ್ತಕ್ಕಂತ ಇಲ್ಲ ಸಾಧ್ಯ ಆಗ್ಬಿಡುತ್ತೆ ಅಂತ ಆಲೋಚನೆ ಮಾಡ್ಕೊಂಡು ಅವ್ರನ್ನೇತಾ ಇದ್ರೆ ಇವ್ರು ಹೇಳಿದ್ರಂತೆ ಕೈ ಮುಕ್ಕೊಂಡು, ನಾನು ನಿಮ್ ದಾಸಾನು ದಾಸ, ರೇಣು ರೇಣು ಕೇಶವಸೇನ ಪೆನ್. ಅದಕ್ಕೆ ನಂತರ ಹೇಳ್ತಾ ಈ ಮಾತಲ್ಲ ನೀನು ಕಟ್ಟಾಕೋದು ಸಾಧ್ಯ ಇಲ್ಲ. ಆದ್ರೆ ರಾಮಚಂದ್ರ ದತ್ತ ಹೇಳ್ತಾನೆ, ಒಮ್ಮೆ ಕೇಶವಸೇನ ಹೇಳ್ತಾ ಇದ್ದ, ನೀವು ಜಾನ್ ದಿ ಬ್ಯಾಪ್ಟಿಸ್ಟ್ ಅಂತ. ಜಾನ್ ದಿ ಬ್ಯಾಪ್ಟಿಸ್ಟ್ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಉಪನಯನ ಮಾಡಿದವನು ಅಂತ ನಮ್ಮ ಭಾಷೆಯಲ್ಲಿ ಹೇಳೋದಿದೆ. ಅದು ಉಪದೇಶ ಕೊಟ್ಟವನು, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರವೇಶವನ್ನು ದೊರಕಿಸಿ ಕೊಟ್ಟವನು ಅಂತ ಈಗೆಲ್ಲ ನೀವು ಅರ್ಥ ಮಾಡ್ಕೊಳ್ಬಹುದು. ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ಅಂತ ಅದೊಂದು ಶಬ್ದ. ಜಾನ್ ದಿ ಬ್ಯಾಪ್ಟಿಸ್ಟ್ ಜಾನ್ ಅಂತಕ್ಕಂಥದ್ದವನು ಯೇಸು ಕ್ರಿಸ್ತನಿಗಿಂತ ಸ್ವಲ್ಪ ಕಾಲ ಮೊದಲು ಹುಟ್ಟಿರ್ತಾನೆ. ಹೇಗೆ ಸೋತಾಪುರಿಯ ಸತ್ತಕ್ಕಂಥವನು ಮೊದಲು ಹುಟ್ಟಿ ಶ್ರೀರಾಮಕೃಷ್ಣ ಸಾಧನೆ ಮಾಡಿ ಇನ್ನೇನು ನಿರ್ಮಿತ ಪದ ಮಾಡಿಯ ಅಥವಾ ಅಧಿಕೃತ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಸಾಧನೆ ಮಾಡಬೇಕು ಅಂತ ಮಟ್ಟಿಗೆ ಈ ಘೋಷಣಾ ಪ್ರಯೋಗ ನಾಟಕೀಯವಾಗಿ ಅಲ್ಲಿ ಆ ಸಮಯಕ್ಕೆ ಸರಿಯಾಗಿ ಬಂದಿಲ್ಲಬೇಕು. ಅದೇ ರೀತಿಯಲ್ಲಿ ಯೇಸುಕ್ರಿಸ್ತ ಹುಟ್ಟಿ ತಾನು ಕೂಡ ಒಬ್ಬ ಗುರುವನ್ನ ಹೊಂದಿ ಆ ಕ್ರಿಸ್ತ ಸಂಪ್ರದಾಯಕ್ಕನುಸಾರವಾಗಿ ಅಥವಾ ಯೋಗ್ಯರ ಸಂಪ್ರದಾಯಕ್ಕನುಸಾರವಾಗಿ ಆ ಒಂದು ಉಪದೇಶ ಕಾರ್ಯ ನಡೀಬೇಕು. ಅದಕ್ಕೆ ಬೇಕಾದಂತಹ ಒಬ್ಬ ಶ್ರೇಷ್ಠ ಗುರು ಬೇಕಾಗಿತ್ತು. ಆ ಗುರುವಿನ ಪಾತ್ರವನ್ನು ವಹಿಸುವುದಕ್ಕೆ ಈ ಜಾನ್ ಅಂದಿರತಕ್ಕಂಥವನು ಅವನು ದೈವಾಂಶದ ಭೂತ ಅದು ಕಥೆಯೆಲ್ಲ ಬರುತ್ತೆ ಅವನು ಹುಟ್ಟಿರ್ತಾನೆ. ಈಗ ಕೇಶವಜೇನ ಹೇಳ್ತಾ ಇದ್ದಂತೆ ಯಾರನ್ನ ಶ್ರೀರಾಮಕೃಷ್ಣ ಕುರಿತಾಗಿ ಅವರು ಜಾನ್ ದಿ ಬ್ಯಾಪ್ಟಿಸ್ಟ್ ಅಂತೆ ಕೃಷ್ಣನಿಗೆ ಉಪದೇಶ ಕೊಟ್ಟಂತಹ ಜಾನ್ ಅಂತೆ ಯಾರು ಶ್ರೀರಾಮಕೃಷ್ಣ ಅಂದ್ರೆ ಕೃಷ್ಣ ಯಾರು ಯೇಸುವಂತೆ ಶ್ರೀರಾಮಕೃಷ್ಣನ ತೊಂದರೆ ಹೇಳ್ತಾಯ್ತಲ್ಲ ನೀನೇ ಸಾಮಾನ್ಯನೇ ಜಾನ್ ದಿ ಬ್ಯಾಪ್ಟಿಸ್ಟ್ ಅಂದ್ರೆ ಯೇಸು ಕೃಷ್ಣನಿಗಿಂತ ಮೊದಲೇ ಹೊಂದಿದವರು ಕೆಲವೊಂದೇನಪ್ಪ ಅಂದ್ರೆ ಬಹಳ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ನಮ್ಮ ಹಾಗೆ ಮನೆಯಲ್ಲಿ ನೋಡಿದ್ರೆ ಅವತಾರ ಪೂಜನಾದಂತಹ ಯೇಸು ಕ್ರಿಸ್ತ ಅದು ತಾನು ತನಗೆ ಉದ್ದೇಶ ಕೊಟ್ಟಂತಹ ಅಂತ ಕೊಡುತ್ತಿರೋರು. ಆದ್ರೆ ಒಬ್ಬ ಭಕ್ತ ಹೇಳ್ತಾನೆ ಹೇ ಅಲ್ಲ ಇನ್ನೂ ಕೆಲವು ವೇಳೆ ಹೇಳ್ತಾ ಇದ್ದ ನೀವು 19th century ಚೈತನ್ಯ ಅಂತ 19th century ಚೈತನ್ಯ ಅಂತ ಹೇಳಿದಾಗ ಶ್ರೀರಾಮರು ಹಾಗಾದ್ರೆ ಏನು ಆ ಎರಡು ಶಬ್ದಗಳು ಇನ್ನೂ ಅವ್ರು ಕರ್ತಿರ್ಲಿಲ್ಲ ಕೆಲವರಿಗೆ ಅವ್ರು 12 ಶಬ್ದಗಳು ಬರ್ತಾ ಇತ್ತು ಅಂತ ಹೇಳ್ತಾರೆ ಬರ್ಬಿಟ್ಟಿತ್ತು ಅಂತ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರು ಅಂತ. ಆದ್ರೆ ಇಲ್ಲಿ 19th century ಚೈತನ್ಯ ಅಂತ ಹೇಳಿದಾಗ ಹಾಗೆ ಏನು ಅಂತ ಹೇಳ್ತಾರೆ ಹಾಗೆ ಭಕ್ತ ಹೇಳ್ತಾನೆ ಈಗ ನಡೀತಾ ಇರತಕ್ಕಂತಹದ್ದು ಕ್ರಿಸ್ತ ಶಕೆ ಈ ಶತಮಾನದಲ್ಲಿ ಅಂದ್ರೆ 19th century ಚೈತನ್ಯ ದೇವ ಮತ್ತೆ ಅವತರಿಸಿದ್ದಾನೆ ಆ ವ್ಯಕ್ತಿ ನೀವು ಅಂತ ಹೀಗೂ ಹೇಳಿದಂತೆ. ಅಂದ್ರೆ ಇನ್ನೂ ಕೂಡ ಅದರ ಅರ್ಥ ಏನು ಅಂತ ಹೇಳಿದ್ರೆ ನೀವು ಈ ಆಧುನಿಕ ಚೈತನ್ಯಗಳು ಮೂಲ ಚೈತನ್ಯ ಅದನ್ನು ಶ್ರೀರಾಮಕೃಷ್ಣ ಈಗ ಅನ್ಯ ಮನಸ್ಸಿನಾಗಿ ಹೇಳ್ತಾ ಇದ್ದಾರೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಈಗ ಹೇಳು ನನ್ನ ಕೈ ಯಾವ ರೀತಿಯಾಗಿ ಗುಣವನ್ನು ಕಲಿತು ಈಗ ಯಾವ ರೀತಿಯಾಗಿ ನನ್ನ ಕೈಯನ್ನು ಗುಣಪಡಿಸಿಕೊಳ್ಳೋದು ಅನ್ನೋದೊಂದೇ ನನ್ನ ಯೋಚನೆ ಆಗಿಬಿಟ್ಟಿದೆ. ಮಾತು ಬದಲಾಗಿರ್ತಾರೆ ಶ್ರೀರಾಮಕೃಷ್ಣ ಏನಿದೆ ಯಾರ ಚೈತನ್ಯ ಯಾರ ಅಚೈತನ್ಯ ಅಂತನ್ನುವ ಈ ಒಣಚರ್ತೆ ಎಲ್ಲ ಯಾತಕ್ಕೆ ನಾವೀಗ ಹೇಗಿದ್ದೀವೋ ಹಾಗಿದೆ ನಮ್ಮ ಗುಣತೆ ಹೇಗಿದೆಯೋ ಹಾಗಿದೆ ನಮ್ಮ ಬಾಯಿಯಿಂದ ಹೊತ್ತಕದ ಹೊರಗೆ ಬರ್ತಕ್ಕಂತ ಮಾತು ಕೇಳದೆ ಬಾಯಿ ಬಿಟ್ಟರೆ ಬಂದಿರು ಅಂತ ಇದ್ ಹಾಗೆ ಯಾರ ಬಾಯಿಯಿಂದ ಯಾವ ತಪ್ಪು ಅದಕ್ಕೆ ಬರ್ತಾ ಇದೆಯೋ ಅದು ಅದಕ್ಕನುಸಾರವಾಗಿ ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ. ಸತ್ಯಾಂಶ ಹೇಳ್ತಕ್ಕಂತಹ ಜಾತ್ರೆಯಲ್ಲಿ ಮಾನವಾಗಿ ಎದುರುಗಡೆ ಕಂಗೊಳಿಸ್ತಾ ಇರುವಾಗ ಇನ್ನು ಅವರಾದಂತೆ ಇವರಾದಂತೆ ಅಂತ ಹೇಳ್ತಕ್ಕಂತಹ ಈ ಕೆಲಸಕ್ಕೆ ಬಂದಿರತಕ್ಕಂತಹ ಮಾತಿನಿಂದ ಏನ್ ಪ್ರಯೋಜನ? ಸತ್ಯ ನಮ್ಮ ಕೈ ಗುಣ ಆಗಲಿ ಅದಾದ್ರೂ ಒಂದು ಒಳ್ಳೆ ಕಾರ್ಯ ಪರಿಹಾರ ಆದೀತು ನಿಂದೇನಾದ್ರೂ ಒಳ್ಳೆ ಔಷಧ ಬಂದಿದ್ದೀವೋ. ಮಾತು ಮಾಷೆ ಬರೀತಾ ಇದ್ದಾನೆ ಈಗ ತ್ರೈಲೋಕ್ಯನ ಹಾಡುಗಾರಿಕೆಯ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು. ಆತ ಕೇಶವಂತೆ ನನ್ನ ಸಮಾಜದಲ್ಲಿ ಅಂದ್ರೆ ಬ್ರಾಹ್ಮ ಸಮಾಜದಲ್ಲಿ ಭಗವಂತನ ನಾಮಗುಣ ಕೀರ್ತನೆ ಮಾಡ್ತಾನೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ ಆಹಾ ಎಷ್ಟು ಚೆನ್ನಾಗಿ ಹಾಡು ಆತನು ಹೇಳಲು ಶ್ರೀರಾಮಕೃಷ್ಣ ಆಹಾ ಎಷ್ಟು ಚೆನ್ನಾಗಿ ಹಾಡುಗಳು ಆತನು. ಆಗ ರಾಮಚಂದ್ರ ಹೇಳ್ತಾನೆ ನಿಜಕ್ಕೂ ಅವರು ಅಷ್ಟು ಸುಖಪೂರ್ಣವಾಗಿದೆಯೇನೋ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಹೌದು ಚೆನ್ನಾಗಿದೆ ಹೆಂಗೆ ಮತ್ತೆ ಅವು ನನ್ನ ಮನಸ್ಸನ್ನ ಬಹಳವಾಗಿ ಆಕರ್ಷಿಸ್ತಾ ಇದೆಯಲ್ಲ ಅಂತ ಹಾಗೆ. ಆಗ ರಾಮ ಹೇಳ್ತಾನೆ ರಾಮಚಂದ್ರ ನಿಮ್ಮ ಭಾವನೆಗಳನ್ನೇ ತೆಗೆದುಕೊಂಡು ಹೋಗಿ ಆತ ಆ ಹಾಡುವನ್ನು ರಚಿಸೋದು. ಕೇಶವಸೇನ ಉಪಾಸನೆಯ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನ ವಿವರಿಸಿ ಹೇಳ್ತಾನೆ ತ್ರೈಲೋಕ್ಯ ಅವುಗಳಿಗೆ ಅನುಗುಣವಾಗಿ ಹಾಡುಗಳನ್ನ ರಚಿಸ್ತಾನೆ. ಇನ್ ನೋಡಿ ಬೇಕಾದ್ರೆ ಉದಾಹರಣೆಗೆ ಈ ಹಾಡು ಪ್ರೇಮದ ಪೇಟೆಯಳು ಆನಂದದ ಮೇಳ ಭಕ್ತ ಸಂಗದ ಕರಂಗದಲ್ಲಿ ಕಾಣೋ

ಎಲ್ಲ ವಿಷಯಗಳಲ್ಲೂ ಕೂಡ ಪರಿಪೂರ್ಣತೆಯನ್ನು ಮುಟ್ಟುವತ್ತ ಪ್ರಯತ್ನಶೀಲರಾದವರ ಸಂಘಟನೆ. ಎಂಥ ಚೋದ್ಯ, ಎಂಥ ಚೋದ್ಯ! ಆ ಮನುಷ್ಯ ಏನ ಅಂತನವನು ಶ್ರೀರಾಮಸ್ಸಿಗೆ ಈ ಸಂಘ ಕಟ್ಟುವ ಶಕ್ತಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಹೇಳಿದಂತಹದ್ದು ಒಂದು ಅರ್ಥಪೂರ್ಣವಾದ ಘಟನೆ ಅಂತಲೇ ನಾವು ಹೇಳಬಹುದು. ಹಾಗೆ ಹೇಳೋದ್ರ ಮೂಲಕ ಆ ದಿವ್ಯ ಚೈತನ್ಯ ಒಳಗಡೆ ಇತ್ತು. ಹೌದು, ಇವನು ಹೇಳಿದ ಮಾತನ್ನ ಸುಳ್ಳು ಬಳಸಿ ಸಂಘಟನೆ ಗಟ್ಟಿಯೇ ತೋರಿಸಬೇಕಾದ್ರಿಂದ ಹಠ ಕೊಟ್ಟಿರಬೇಕು. ಆದರೆ ಶ್ರೀರಾಮಷ್ಟು ಆ ಹೊತ್ತಿಗೆ ಅಂತಹ ಸ್ಫೂರ್ತಿಯಲ್ಲಿ ಇರಲಿಲ್ಲ. ಆದ್ರಿಂದ ವಿಷಯವನ್ನು ಬದಲಾಯಿಸ್ತಾ ರಾಮಚಂದ್ರನಿಗೆ ಹೇಳ್ತಾರೆ, ಹೇಳೋಣ, ನನ್ನ ಕೈಗೆ ಯಾಕೆ ಬಿಟ್ಟಿರ್ಬೋದು, ನೀನು ಇದು ಸಂಬಂಧವಾಗಿ ಹಾಗೆ ಒಂದು ನಿಂತ್ಕೊಂಡು ಕೂತ್ಕೊಂಡು ಮಾತಾಡಿದ್ರೆ ಭಾಷೆ ಆಗೋದಿಲ್ಲ, ಒಂದು ಲೆಕ್ಚರ್ ಕೊಡೋಣ ಅಂತ. ಯಾಕೆ ಕೇಳ್ತಾ ಇದ್ದ ಶ್ರೀರಾಮಕೃಷ್ಣ ಅಂತಂದ್ರೆ, ವಿಷಯವನ್ನು ಬದಲಾಯಿಸಲಿಕ್ಕೆ ಕೆಲಸಕ್ಕೆ ಮಾತಿ ಇರತಕ್ಕಂತಹ ಮಾತುಗಳು ಬಂದಾಗ ತಕ್ಷಣ ವಿಷಯವನ್ನು ಬದಲಾಯಿಸಿದೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.